ಈ ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಸಂಪರ್ಕ ಮಾಡಬೇಕು. ಮತ್ತೆ ಯಾವಾಗಲೂ ಇದು ರೈತರಿಗಾಗಿ ಇರತಕ್ಕಂತ ಮಹಾವಿದ್ಯಾಲಯ. ಇಲ್ಲಿ ಮತ್ತೆ ರೈತರ ಮಕ್ಕಳಿಗೆ ನಾವು ಜ್ಞಾನಾರ್ಜನೆ ಮಾಡ್ತೀವಿ, ಡಾಕ್ಟರ್ನಾಗಿ ಮಾಡ್ತೀವಿ. ಹೀಗಾಗಿ ರೈತರ ಸಂಪತ್ ಕಾಪಾಡಬೇಕನ್ನೋದೇ ನಮ್ಮ ಮುಖ್ಯ ಉದ್ದೇಶ ಇದೆ. ತಾವು ಎಷ್ಟೊಂದರ ಪ್ರಯೋಜನ ಪಡ್ಕೋತೀರಿ ಅಷ್ಟೊಂದು ನಮಗೆ ಸಂತೋಷ ಅಂತ ಹೇಳ್ತಾ. ತುಂಬಾ ಒಳ್ಳೇದು, ಯಾಕಂದ್ರೆ ಪಶು ಸಂಪತ್ತು ಬಹಳ ರೈತರಿಗೆ ವಿಶೇಷ ಸಂಪತ್ತು, ಅದನ್ನ ಕಾಪಾಡಬೇಕು. ಈ ರೀತಿಯ ಸಮಸ್ಯೆಗಳು ರೋಗಗಳು ಬಂದಾಗ ಶಸ್ತ್ರ ಚಿಕಿತ್ಸೆಯ ಮೂಲಕ ಅದಕ್ಕೆ ಪರಿಹಾರ ಇದೆ ಅನ್ನುವ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ರೈತಾಪಿ ವರ್ಗಕ್ಕೆ ತಿಳಿಸಿಕೊಟ್ಟಿದ್ದೀರಿ ಡಾಕ್ಟರ್ ದಿಲೀಪ್ ಕುಮಾರ್ ಅವರೇ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಧನ್ಯವಾದಗಳು ಸರ್. ಇದುವರೆಗೂ ಜಾನುವಾರುಗಳಲ್ಲಿ ಶಸ್ತ್ರಚಿಕಿತ್ಸೆ ಈ ಕುರಿತು ಡಾ ದಿಲೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಇದು ಇಂದಿನ ತಜ್ಞವಾಣಿ. ಈಗ ಕೇಳಿ ಶ್ರೀಮತಿ ಕಲ್ಲಮ್ಮ ಮುಲುಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಸರಾ ತಾರಿ ಚಲ ಮೋರ ತಾಸಗಾಲ ಚಲೈ ಅದನ ಮೈ ಮವ ಯಾರಿಗೆ ತಿಳದಿಲ್ಲ ಸೂರ್ಯ ಪಾರ್ಕ ಸಂಧ್ಯಾಳೆ ಚಲೈ ಆತನ ಮೈ ಮವ ಯಾರಿಗೆ ತಿಳದಿಲ್ಲ ಸೂರ್ಯ ಪಾರ್ಕ ಸಂಧ್ಯಾಳೆ ಚಲೈ ಆತನ ಮೈ ಮವ ಯಾರಿಗೆ ತಿಳದಿಲ್ಲ ಸೂರ್ಯ ಪಾರ್ಕ ಸಂಧ್ಯಾಳೆ ಚಲೈ ಆತನ ಮೈ ಮಗಾದಾರಿಗೆ ತಿಳದಿಲ್ಲ ಸೂರ್ಯ ಪ್ರಕಾಶ ಸಂಧ್ಯಾಳೆ ಚಲೋ ದೇವರ ಇದ್ದರ ಜಗಲಿಯ ಚಲೋತಿಮವಿದ್ದರ ಮನೆಯ ಚಲೈ ದೇವರ ಇದ್ದರ ಜಗಲಿಯ ಚಲೋತಿಮವಿದ್ದರ ಮನೆಯ ಚಲೈ ವರೆಗೆ ಪರಸರ ಮನೆಯಾಗಿದ್ದರ ಕೂಸ ತಾಟ್ಲಗಾಡದೆ ಚಲೋಯ್ ವರೆಗೆ ಪರಸರ ಮನೆಯಾಗಿದ್ದರ ಕೂಸ ತಾಟ್ಲಗಾಡದೆ ಚಲೋಯ್ ವರೆಗೆ ಪುರಸರ ಮನೆಯಾಗಿದ್ದರೆ ಕೂಸ ತಾಟ್ಲಗಾಡದೆ ಚಲೋಯ್ ವರೆಗೆ ಪುರಸರ ಮನೆಯಾಗಿದ್ದರೆ ಕೂಸ ತಾಟ್ಲಗಾಡದೆ ಚಲೋಯ್ ತಂಗಿನ ನಗನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ಬಂಗಲಿ ದೇಶ ಬಾದರ ತಿರಗಿರನ ಮರಿಲಂಗನಾನಾಯ್ ಇನ್ನ ಮರಿಲಂಗ ನಾನ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ಕಂಬ ನಿಲದೆ ಒಂಬತ್ತ ಬಗಿಲ ಗುಡಿಯ ಕಂಬ ನಿಲದೆ ಒಂಬತ್ತ ಬಗಿಲ ಗುಡಿಯ ಶಂಬವಳಗನ ವಡಿಯ ನಂಬಿದವರಿಗೆ ನಾಲ್ಕು ಸಂಪತ ಪಡಿಯ ಕುಂಬಿರ ಜನರ ಸಾರ್ವತಾರ ನುಡಿಯ ರಂಬಿ ತೋರಿದಿ ಜಡಿಯ ರಂಬಿ ತೋರಿದಿ ಜಡಿಯ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ತಂಗಿ ನಿನಗೆನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನಾಯ್ ಕಂಬ ನಿಲದೆ ಒಂಬತ್ತ ಬಗಿಲ ಗುಡಿಯ ಕಂಬ ನಿಲದೆ ಒಂಬತ್ತ ಬಗಿಲ ಗುಡಿಯ ಶಂಬವಳಗನ ವಡಿಯ ನಂಬಿದವರಿಗೆ ನಾಲ್ಕು ಸಂಪತ ಪಡಿಯ ಕುಂಬಿರ ಜನರ ಸಾರು ತಾರ ನುಡಿಯ ರಮಿ ತೋರಿದಿ ಜಡಿಯ ರಂಬಿ ತೋರಿದೆ ಜಡಿಯ ಅಂಗದೊಳಗ ಶಿವಲಿಂಗ ಮರುತಿಯಾನ ತಂಗಿ ನಿನಗೇನ ಕೂನ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನ ತಂಗಿ ನಿನಗೇನ ಕೂನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನ ತಂಗಿ ನಿನಗೇನ ಕೂನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನ ಅಷ್ಟ ತೇರುತ ಪಾರ್ಮ ಜ್ಯೋತಿಲಿಂಗ ಅಷ್ಟ ತೇರುತ ಪಾರ್ಮ ಜ್ಯೋತಿಲಿಂಗ ಕಷ್ಟ ಬೇಡ ಬೇಡ ಮಂಗ ನಿಷ್ಠಿಲಿಂದ ನಿಜ ಸೇವ ಮಾಡೋ ಸಂಗ ಆಯ್ತ ದೈತ ಆರ್ಯವ ನಮದೋಳ ನಿಮ್ಮ ಪರ್ವಳ ನಿಮ್ಮ ಜನ್ಮ ಹಾಳ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನ ತಂಗಿ ನಿನಗೇನ ಕೋನ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನ ತಂಗಿ ನಿನಗೇನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನ ತಂಗಿ ನಿನಗೇನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನ ಅಷ್ಟ ತೇರುತ ಪಾರ್ಮ ಜ್ಯೋತಿಲಿಂಗ ಅಷ್ಟ ತೇರುತ ಪಾರ್ಮ ಜ್ಯೋತಿಲಿಂಗ ಕಷ್ಟ ಬೇಡ ಬೇಡ ಮಂಗ ನಿಷ್ಠಿಲಿಂದ ನಿಜ ಸೇವ ಮಾಡೋ ಸಂಗ ಆಯ್ತದೈತ ಆರ್ಯವ ನಮದೋಳ ನಮ್ಮ ಪರ್ವಳ ನಮ್ಮ ಜನ್ಮ ಹಾಳ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನ ತಂಗಿ ನಿನಗೇನ ಕೋನ ಅಂಗೈದೊಳಗ ಶಿವಲಿಂಗ ಮೂರ್ತಿಯಾನ ತಂಗಿ ನಿನಗೇನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನ ತಂಗಿ ನಿನಗೇನ ಕೋನ ಅಂಗದೊಳಗ ಶಿವಲಿಂಗ ಮೂರ್ತಿಯಾನ ಸತ್ಯ ಶರಣರ ಭಜನ ನಿತ್ಯ ಮಾಡುವರವ್ವ ತಂಗಿ ನಿತ್ಯ ಮಾಡುವರವ್ವ ಶರಣರ ನೀಲದ ಒತ್ತೆಗಳದಾರವ್ವ ಓಂ ಶಿವನವ ಶರಣರ ನೀಲದ ಒತ್ತೆಗಳದಾರವ್ವ ಓಂ ಶಿವನವ ಶರಣರ ನೀಲದ ಗಳದಾರವ್ವ ಓಂ ಶಿವನವ ಶರಣರ ನೀಲದಾಗ ಒತ್ತೆ ಗಳದಾರವ್ವ ಓಂ ಶಿವನವ ಗುರವೇ ಜಾನದ ಎಂತ ಸದಗುರುವ ತಂಗಿ ಎಂತ ಸದಗುರುತವ ಗುರವೇನ ನೀಲದಾಗ ಒತ್ತಗಳದಾರವ್ವ ಓಂ ಶಿವನವ ಗುರವೇನ ನೀಲದಾಗ ಒತ್ತಗಳದಾರವ್ವ ಓಂ ಶಿವನವ ಶರಣರ ನೀಲದಾಗ ಒತ್ತೆಗಳದಾರವ್ವ ಓಂ ಶಿವನವ ಶರಣರ ನೀಲದಾಗ ಒತ್ತೆಗಳದಾರವ್ವ ಓಂ ಶಿವನವ ಆರಾಮ ರಾವ ದೇವರೇಗ ಕೇರವ್ವ ತಂಗಿ ವರೇಗ ಕೇರವ್ವ ಆರಾಮ ರಾವ ದೇವರೇ ನುಂಗಿತವ್ವ ಓಂ ಶಿವನವ ಆರಾಮ ರಾವ ದೇವರೇ ನುಂಗಿತವ್ವ ಓಂ ಶಿವನವ ಇದುವರೆಗೂ ಶ್ರೀಮತಿ ಕಲ್ಲಮ್ಮ ಮುಲುಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದಿರಿ. ಈಗ ಕೇಳಿ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್, ಕೊಪ್ಪಳ,